ಅದಕ್ಕೆ ಭೂಮಿಗೆ ಮಲ್ಚಿಂಗ್ ಪೇಪರ್ ಹಾಕಿ ಮುಚ್ಚಿಗೆ ಮಾಡಿ ಸ್ಟಾರ್ಟ್ ಆಗಿ ನೆಟ್ಟೆ ಬಂದ್ರೆ ರೀ, ಅದಕ್ಕೆ ರೂಟ್ ಅಂತ ತಿಳ್ಕೊಂಡ್ರೆ ಒಂದು ಕೆಮಿಕಲ್ ಸ್ಟಾರ್ಟ್ ಮಾಡ್ಬೇಕ್ರಿ ಸರ್. ಸ್ಟಾರ್ಟ್ ಮಾಡ್ತಾ ಮಾಡ್ತಾ ಬಂದೇವು ಅಂದ್ರೆ ನಾ ಪ್ರತಿ 4 ದಿನಕ್ಕೊಮ್ಮೆ ಗೊಬ್ಬರ ಫರ್ಟಿಲೈಸರ್ಗಳು ಮತ್ತು 4 ದಿವಸಕ್ಕೊಮ್ಮೆ ಸ್ಪ್ರೇ ಹಿಂಗೆಲ್ಲ ಕೊಡ್ತಾ ಬರ್ತಿದ್ದೀವಿ. ಮುಂದೆ ಸ್ವಲ್ಪ ನಮಗೆ ಎಫೆಕ್ಟ್ ಆಗಾಕೈತಿ ರೀ. ಯಾವ್ದಾರ ಎಫೆಕ್ಟ್ ಅಂದ್ರೆ ರೀ, ಬೆಳಿಗ್ಗೆ ಒಂದು ಸತಿ ಸ್ಪ್ರೇ ತೊಗೊಂಡೇವು ಅಂದ್ರೆ ರೀ, ನಾವು ಪ್ರತಿಯೊಂದು ಸಾಲು ಸಾಲು ತಿರುಗಾಡಿ ಸ್ಪ್ರೇ ಕೊಡ್ತಿದ್ದೇವೆ ರೀ. ಈ ಒಂದು ಸತಿ ನಾವು ಬೆಳಿಗ್ಗೆ ಒಂದು ಸತಿ ಆದರೆ ನಮಗೆ ಎಷ್ಟು ಸತಿ ಒಳಗೆ ಹೋಗ್ತೇವೆ ಅಷ್ಟು ಸತಿ ನಮ್ಮ ಕೆಮಿಕಲ್ ಮೈಗೆ ಸಿಡಿತೈತಿ ರೀ ಅದು. ಹಿಂಗಾಗಿ ಅಲ್ಲಿ ಇಲ್ಲಿ ಸ್ವಲ್ಪ ಸುದ್ದಿ ಕೇಳ್ತಿದ್ದೇವೆ ರೀ, ನಾವು ಮನುಷ್ಯನ ಶರೀರದೊಳಗೆ ಕೆಮಿಕಲ್ ಯಾಡ್ ಆಗತೈತಿ ಅಂತ. ಇದು ಯಾಕೆ ಬೇಕಪ್ಪ, ನಾವು ಬೆಳೆದು ನಾವೇ ತಿಂತಿದ್ದಿಲ್ಲ ಅದನ್ನು, ಯಾಕಂದ್ರೆ ನಾವು ಕೆಮಿಕಲ್ ಯೂಸ್ ಮಾಡ್ತಿದ್ದೀವಿ ಸರ್. ಅದು ಕೆಮಿಕಲ್ ಯೂಸ್ ಮಾಡಿದ್ರೆ ನಾವು ಹೆಂಗೆ ತಿನ್ನಕ್ಕೆ ನಮಗೆ ಮನಸ್ಸು ಬರ್ತಿದ್ದಿಲ್ಲ ರೀ ಸರ್. ನಾವು ಬೇರೆ ಏನೋ ಬೇರೆ ಬೇರೆ ತರಕಾರಿಗಳನ್ನ ಬೇರೆ ಕಡೆ ಹಾಕೋತಿದ್ದೇವೆ ರೀ. ಹಿಂಗಾಗಿ ಓದ್ ಮಾರ್ಕೆಟಿಗೆ ಕೊಡ್ತಿದ್ದೀವಿ ಸರ್, ಅಲ್ಲಿ ರೇಟ್ ಸಿಕ್ತಿತ್ತು, ಒಳ್ಳೆ ಇನ್ಕಮ್ ಇತ್ತು, ಆದರೂ ವಿಷ ಜನರಿಗೆ ಓದಿ ವಿಷ ಕೊಟ್ಟಂಗೆ ಆಗಿಬಿಡ್ತಿತ್ತು ರೀ ನಮಗೆ. ಹಿಂಗಾಗಿ ಒಂದು 1.5 ವರ್ಷದಿಂದ ನಾವು ಅದನ್ನು ಅವಾಯ್ಡ್ ಮಾಡಿದ್ದೀವಿ ಸರ್. ಅವಾಯ್ಡ್ ಮಾಡಿ ನಮ್ಗೆ ಏನು ತರಕಾರಿಗಳು ಬೇಕು ಅದನ್ನು ಸ್ವಲ್ಪ ಬದುವಿಗೆ ಹಾಕೊಂಡು ಅದಕ್ಕೆ ಏನು ಎಣ್ಣೆ ಹೊಡಿಲಾಡ್ಕೊಬ್ರು. ಹುಳಕಾದ್ರೂ ಆಗಲಿ, ಹುಳಕಾದ್ರೂ ಸ್ವಲ್ಪ ಕಟ್ ಮಾಡಿ ತೆಗೆದು ತಿನ್ಬೋದ್ರಿ, ಅಂದ್ರೆ ಒಳ್ಳೇದ್ರಿ ಅದು. ಹುಳ ಆಗಿವಂತ ಸಿಕ್ಕಾಪಟ್ಟಿ ಔಷಧ ಹೊಡೋದು, ಕೆಮಿಕಲ್ ಅನ್ನುವುದು ಜನರಿಗೆ ತಿನ್ನಿಸಿ, ಅದೊಂದು ರೈತ ಮಾಡುವಂತ ಒಂದು ಪುಣ್ಯದ ಕೆಲಸ ಅಲ್ಲ ಅನ್ನಿಸ್ತೀರಿ ನಮಗೆ. ಅದ್ರ ಸಲುವಾಗಿ ನಾವು ಕ್ಯಾಪ್ಸಿಕಮ್ನ ಅವಾಯ್ಡ್ ಮಾಡಿದೇವ್ರಿ. ಈಗ ಉಳ್ಳಾಗಡ್ಡಿ ಮೇಲೆ ಜಾಸ್ತಿ ಒತ್ತು ಕೊಡ್ತೀವಿ ರೀ ನಾವು. 4 ತಿಂಗಳಿಗೆ ಉಳ್ಳಾಗಡ್ಡಿ ಬೆಳಿತೈತಿ ರೀ. 1 ಎಕರೆಗೆ 1.5 ಮೋಟ್ರಿಂದ 2 ಮೋಟ್ರ್ ಅಂದ್ರೆ ಸರ್ ಕ್ವಿಂಟಲ್ ಲೆಕ್ಕದ, ಒಂದು 100 ಕ್ವಿಂಟಲಿಂದ 100-200 ಕ್ವಿಂಟಲ್ ತನಕ ಬೆಳಿಬೋದು ರೀ. ಒಳ್ಳೆ ಇಳುವರಿ ರೀ, ಒಂದು ಒಳ್ಳೆ ರೇಟ್ ಸಿಕ್ಕರೆ ಅದು ಒಳ್ಳೇದಾಕತ್ತೆ ರೈತರಿಗೆ ರೀ. ಮತ್ತು ಕಬ್ಬು ಬೆಳಿತೀವಿ ರೀ, ಕಬ್ಬನ್ನು ಬೆಳಿತೀವಿ ಸರ್. ನಾವು ಎಕರೆಗೆ 40-50 ಟನ್ ಕಬ್ಬು ಬೆಳೆದೇವು ರೀ. ಮತ್ತು ನಾವು ಕಬ್ಬಿನೊಳಗೂ ಇಂಟರ್ ಕ್ರಾಪ್ ಅಂದ್ರೆ ನಾವು ಒಂದು ಸತಿ ಏನು ಮಾಡಿದೇವು ರೀ, ಇಲ್ಲಿ ಹುಕ್ಕೇರಿ ತಾಲೂಕು ಬೆಣವಾಡ ಅಂತ ಐತೆ ರೀ, ಅಲ್ಲಿ ಒಬ್ಬರು ಅಶೋಕ್ ಪಾಟೀಲ್ ರೀ ಅಂತ ಹೇಳ್ಕೊಂಡು ಒಂದು 10 ಪೂಟ್ ಸಾಲು ಕಬ್ಬು ಹಚ್ಚಿ 120 ಟನ್ ಬೆಳೆದಿದ್ದೀರಿ ರೀ. ಅದು ನಮಗೆ ಒಂದು ಸ್ವಲ್ಪ ಯೂಟ್ಯೂಬ್ ಒಳಗೆ ನೋಡಿದ್ದೇವೆ ರೀ, ಇಂಟ್ರೆಸ್ಟ್ ಬತ್ತರಿ ನಮಗೆ. ಎಲ್ಲಿ ಕೃಷಿ ಚಲೋ ಮಾಡಿರ್ತಾರೆ ಅಲ್ಲಿ ಹೋಗಿ ನೋಡುವಂತ ಒಂದು ಇಂಟ್ರೆಸ್ಟ್ ಇತ್ತು ರೀ. ಅಲ್ಲಿ ನೋಡ್ಕೊಂಡ್ ಬಂದೇವ್ರಿ. ಅಲ್ಲಿ ಆ ಪದ್ಧತಿ ಒಳಗೆ ನಾವು ಬಂದ್ಕ್ರಂದ್ರಿ 8 ಪೂಟ್ ಕೊಡ್ದೇವ್ರಿ ನಾವು. 10 ಪೂಟ್ ಅಂದ್ರೆ ಜಾಸ್ತಿ ಆಗುತ್ತೆ, ಮನ್ಯಾಗ ಫ್ಯಾಮಿಲಿ ಒಳಗೆಲ್ಲ ಹಿರಿಯರು ಬೈತಾರ ಅಂತ ಹೇಳ್ಕೊಂಡು 8 ಪೂಟ್ ಮಾಡ್ಕೊಂಡೇವ್ರಿ. ಆದರೂ ಬೈದ್ರಿ ರೀ. ಅದ್ರೊಳಗೆ ನಾ ಏನು ಮಾಡಿ ಫಸ್ಟ್ ಟೈಮ್ ಹಾಕೊಂಡೆ ಶೇಂಗಾ ಹಾಕಿಬಿಟ್ಟಿರಿ ಅದ್ರೊಳಗೆ ರೀ. ಶೇಂಗಾ ಹಾಕಿದ್ರಿ, ಶೇಂಗಾ ಹಾಕೊಂಡು ಇಂಟರ್ ಕ್ರಾಪ್ ಮಾಡೋದ್ರಿಂದ ಏನು ಲಾಭಗಳೈತನ್ರಿ, ಅದ್ರ ಸಾಲ ಪದ್ಧತಿ ಅಂದ್ರಿ, ಸೂರ್ಯನ ಕಿರಣಗಳು ನೇರವಾಗಿ ಭೂಮಿಗೆ ಹೊಡಿತಾವ್ರಿ. ಮತ್ತು ಇನ್ನೊಂದು ಬೆಳೆ ಮಾಡೋದ್ರಿಂದ ಇದ್ರ ಕಬ್ಬಿನ ಪೋಷಕಾಂಶ, ಕಬ್ಬಿನಲ್ಲಿ ಬಿಡುಗಡೆಯಾಗೋ ಪೋಷಕಾಂಶಗಳು ಈ ಕೆಚ್ಚಿಲ್ಲರ್ ಬೆಳಿಗ್ಗೆ ಬರ್ತಾವ್ರಿ. ಈ ಶೇಂಗಾ ಅದು ಹಾಕೋದ್ರಿಂದ ರೈಜೋಬಿಯಂ ಅನ್ನೋ ಒಂದು ಸೂಕ್ಷ್ಮ ಜೀವಿಗಳು ಬಿಡುಗಡೆ ಆಕೈತ್ರಿ ಭೂಮಿ ಒಳಗೆ, ಅದು ಕಬ್ಬಿಗೆ ಒಳ್ಳೆಯದಾಕೈತ್ರಿ ಈ ಥರ. ಮತ್ತು ಇಳುವರಿ ಇನ್ನೊಂದ್ರಿ ಅಂದ್ರೆ ನಾವು ಹಾಕಿದ ಖರ್ಚು ಮಾಡಿರ್ತೀವಿ ಭೂಮಿಗೆ ರೀ, ಎಲ್ಲ ದುಡ್ಡು ಹಾಕಿರ್ತೀವಿ ರೀ, ಕೆಲಸ ಮಾಡಿರ್ತೀವಿ ರೀ, ಲೇಬರ್ ಖರ್ಚು ಇರ್ತೈತಿ ರೀ, ಅದೆಲ್ಲ ಇಂಟರ್ ಕ್ರಾಪ್ ಬೆಳೆಯೊಳಗೆ ಎಲ್ಲ ಖರ್ಚು ಕೊಲ್ಲಾಗಿ ಹೋಗ್ಬಿಡುತ್ತೆ ರೀ. ನೆಟ್ ಅಮೌಂಟ್ ನಮ್ಮ ಕಬ್ಬಿನ ರೈತ ಉಳಿದ್ಬಿಡುತ್ತೆ. ಹಿಂಗಾಗಿ ರೈತರು ಇಂಪ್ರೂವ್ಮೆಂಟ್ ಆಗ್ಬೋದು ರೀ. ಇದೆಲ್ಲ ಕೆಮಿಕಲ್ ಒಳಗೆ ಅಷ್ಟು ಸಾಧ್ಯ ಆಗೋದಿಲ್ಲ ರೀ. ಇದನ್ನೆಲ್ಲ ನಾವು ಆರ್ಗ್ಯಾನಿಕ್ ಒಳಗೆ ಮಾಡ್ಬೇಕಾತ್ರಿ. ಯಾಕಂದ್ರೆ ಇಂಟರ್ ಕ್ರಾಪ್ ಮಾಡೋದು ಆರ್ಗ್ಯಾನಿಕ್ ಮಾಡಿದ್ರೆ ಇಂಟರ್ ಕ್ರಾಪ್ ಮಾಡಲೇಬೇಕು ರೀ, 100% ಅಂದ್ರೆ ರೈತರಿಗೆ ಲಾಭ ಆಗತ್ತೆ. ಈ ಕೆಮಿಕಲ್ ಯೂಸ್ ಮಾಡೋದ್ರಿಂದ ಜಾಸ್ತಿ ಅಷ್ಟೊಂದು ಲಾಭ ಆಗೋದಿಲ್ಲ ರೀ ಇಂಟರ್ ಕ್ರಾಪ್ ಬೆಳೆ ರೀ. ಹಿಂಗಾಗಿ ಅದನ್ನು ಪದ್ಧತಿ ಮಾಡ್ಕೊತ ಬಂದೇವ್ರಿ. ಅದನ್ನ ಮಾಡಿದ ಈಗ ಏನ್ ಮಾಡ್ತೀವಿ ಸರ್, ಜಾಸ್ತಿ ನಾವು ಒತ್ತು ಕೊಡ್ತೇವೆ ಅಂದ್ರಿ, ಮೊದಲು ಜೀವಾಮೃತ ಅದು ಇದು ಎಲ್ಲ ಸಗಣಿ ಕಲಿಸಿಬಿಡೋದು ಮಾಡ್ತಿದ್ದೇವ್ರಿ. ಇವಾಗ ಏನೈತ್ರಿ, ಗೋಕೃಪಾಮೃತ ಅಂತೇಳಿ ಬಂದೈತಿ. ಫಸ್ಟ್ ಜೀವಾಮೃತ ಬಿಡ್ತಿದ್ದೇವ್ರಿ, ಗೋಕೃಪಾಮೃತ ತಿಳ್ಕೊಂಡು ಒಂದು ಕಲ್ಚರ್ ಸಿಗ್ತೈತೆ ರೀ. ಅದರಲ್ಲಿ 65-70 ಥರದ ಸೂಕ್ಷ್ಮ ಜೀವಿಗಳದಾವಂತ ಕೇಳ್ಪಟ್ಟೇವ್ರಿ. ಅದಕ್ಕೆ ಏನು ಮಾಡ್ತೀವಿ ರೀ, ಅದಕ್ಕೆ ಬೇಕಾದಂಥ ಪದಾರ್ಥಗಳನ್ನ ಆಕಳ ಮಜ್ಜಿಗೆ ಸಾವಯವ ಬೆಲ್ಲ ತೊಗೊಂಡು ಅದೊಂದು ಲೀಟ್ರ್ ಕಲ್ಚರ್ ತೊಗೊಂಡು ಬಂದು ಹಾಕಿ ಈ ಭೂಮಿಗೆಲ್ಲ ಅದನ್ನು ಕೊಡಾಕತ್ತೇವ್ರಿ. ಅದನ್ನು ಕೊಡ್ತೇವೆ ರೀ. ಅದ್ರ ಜೊತೆ ನಾವು ಬಯೋಗ್ಯಾಸ್ ಇದ್ರಿ, ಹೆಂಡಿ ಗ್ಯಾಸ್ ರೀ, ಅದನ್ನು ಸ್ಲರಿ ಬರ್ತೈತಿ ಸರ್. ಅದು ಸ್ಲರಿ ಏನು ಮಾಡ್ತೇವೆ ರೀ, ಸ್ಟಾಕ್ ಮಾಡ್ಕೋತೀವಿ ನಾವು ಎತ್ತಿ, ಅಲ್ಲೇ ಭೂಮಿಗೆ ಹೋಗಕ್ಕೆ ಬಿಡಲ್ಲ ರೀ. ಅದನ್ನು ಸ್ಟಾಕ್ ಮಾಡ್ಕೊಂಡು ಬ್ಯಾರಲ್ ಸ್ಟಾಕ್ ಮಾಡ್ಕೊಂಡು ಬೆಳಗ್ಗೆ ನೀರು ಬಿಡೋ ಮುಂದಾಗ ಅದ್ರ ಜೊತೆ ಸಾಲಾಗಿ ಒಂದು ಡಬ್ಬಿ ತೊಗೊಂಡು ಹಾಕುವಂತ ನೀರು ಕುಂಡಿರ್ತೇವೆ ರೀ, ಕರೆಂಟ್ ಹೋಗುತ್ತಾನೆ ರೀ. ಮತ್ತು ಗೋಮೂತ್ರನ ಸ್ಟಾಕ್ ಮಾಡ್ತೀವಿ ರೀ, ಗೋಗಳದವ್ರ ಮನೆಯಾಗ ಒಂದು 4-5 ರೀ. ಅವೆಲ್ಲ ಅದ್ರ ಗೋಮೂತ್ರ ಬಂದು ಸ್ಟಾಕ್ ಹೋಗಿ ಎಸ್ಟಿಮೇಟ್ ಮಾಡೇವ್ರಿ. ಅದು ಎಷ್ಟು ಸ್ಪ್ರೇಕ್ ಬೇಕು ಅಷ್ಟು ಸ್ಪ್ರೇಕ್ ಯೂಸ್ ಮಾಡ್ತೀವಿ ರೀ. ಅದು ಹನಿ ಹನಿ ಹನಿ ಹೋಗುವಂಗ ಒಂದು ಡಬ್ಬಿ ಒಳಗೆ ಹಾಕಿ ಹೊಲಕ್ಕೂ ಬಿಡ್ತೇವೆ ರೀ. ಮತ್ತು ಗೋಕೃಪಾಮೃತಗಳನ್ನು ಬಿಡ್ತೇವೆ ರೀ. ಮತ್ತು ಎರೆ ಜಲ ರೆಡಿ ಮಾಡೇವ್ರಿ. ನಾವು ಒಂದು ಟ್ರೈನಿಂಗ್ ತೊಗೊಂಡೇವ್ರಿ ನಾವು ಇಲ್ಲಿ ಇದ್ರೊಳಗೆ ಕೆವಿಕೆ ಒಳಗೆ ರೀ, ಬಿಜಾಪುರದೊಳಗೆ ರೀ. ಸೆಂಟ್ರಲ್ ಗೌರ್ಮೆಂಟ್ ಒಂದು ಸ್ಕೀಮ್ ಇತ್ತು ರೀ, ಅಲ್ಲಿ ಟ್ರೈನಿಂಗ್ ಕೊಟ್ಟು ಸರ್ಟಿಫಿಕೇಟ್ ಕೊಟ್ಟರಿ. ಅಲ್ಲಿ ಸಿಸ್ಟಮ್ ಪ್ರಕಾರ ರೀ ನಾವು ಎರೆ ಜಲ ರೆಡಿ ಮಾಡಿದ್ವಿ. ಎರೆ ಜಲ ರೆಡಿ ಮಾಡಿ ಅದನ್ನು ಭೂಮಿಗೆ ಸ್ಪ್ರೇ ಮುಖಾಂತರನೂ ಕೊಡ್ಬೋದು ರೀ, ನೀರಿನ ಮುಖಾಂತರನೂ ಕೊಡ್ಬೋದು ರೀ. ಮತ್ತು ಇದು ವೇಸ್ಟ್ ಜಿ ಕಂಪೋಸರ್ ಅದು ಬರುತ್ತೆ ರೀ, ಒಂದು ಡಬ್ ಸಿಗ್ತೈತೆ ರೀ 20 ರೂಪಾಯಿ ಸಿದ್ಧಗಂಗಾ ಮಠದ ರೀ, ಅದನ್ನು ತೊಗೊಂಬಂದು ಅದನ್ನು ರೆಡಿ ಮಾಡಿ ಬಿಡ್ತೀವಿ ರೀ ಸರ್. ಅಂದ್ರೆ ಆದಷ್ಟು ಕೆಮಿಕಲ್ಗಳನ್ನು ಅವಾಯ್ಡ್ ಮಾಡಿ, ಏನೋ ನಮಗೆ ರೋಗ ಕೈ ಮೀರೈತಿ, ಕಂಟ್ರೋಲ್ ತಪ್ಪೇ ತಂದಾಗ ಒಂದು ಕೆಮಿಕಲ್ ಸ್ಪ್ರೇ ತೊಗೋತಿದ್ದವ್ರು. ಯಾಕಂದ್ರೆ ಅನಿವಾರ್ಯ ರೀ, ಯಾಕಂದ್ರೆ ಲಾಸ್ ಆಗಕ್ಕಂತೂ ಬರಲ್ಲ ರೀ. ಹ್ಞೂ ರೀ, ಅನಿವಾರ್ಯ ರೀ. ಆ ಥರ ತೊಗೋತಿದ್ದೇವ್ರಿ ಸರ್. ಈಗ ಏನು ಮಾಡ್ತೀವಿ, ತಿಪ್ಪೆ ಗೊಬ್ಬರನೂ ಜಾಸ್ತಿ ಹೊಲಕ್ಕೆ ಹಾಕ್ತೇವ್ರಿ. ಇನ್ನೊಂದು ವಿಚಾರ ಮಾಡೇವ್ರಿ, ಏನು ಡೈರೆಕ್ಟ್ ತಿಪ್ಪೆ ಗೊಬ್ಬರ ಹಾಕೋದ್ರಿಂದ ರೀ ಭೂಮಿ ಒಳಗೆ ಕಸ ಜಾಸ್ತಿ ಆಗತ್ತೆ ರೀ. ಕಳೆ ಜಾಸ್ತಿ ಆದರೆ ಅನಿವಾರ್ಯವಾಗಿ ಕೆಮಿಕಲ್ ಈ ಬೆಳೆ ನಾಟಿ ಮಾಡೋ ಮುಂದಾಗ ಈ ಟ್ರೈಕೋಡ್ರಮ, ಸೋಡೋಮನಾಸು, PSB, ಅಜೋಸ್ಪೊರಿಲಮು ಇಂಥವೆಲ್ಲಗಳನ್ನ ಬ್ಯಾಕ್ಟೀರಿಯಾಗಳನ್ನ ತೊಗೊಂಡ್ ಬಂದು ಅದರೊಳಗೆ ಮಿಕ್ಸ್ ಮಾಡಿರಿ. ನಾಟಿ ಮಾಡೋದಕ್ಕಿಂತ ಮುಂಚೆ ಅದನ್ನ ಹಾಕಿ ಅದ್ರ ಮೇಲೆ ಬೀಜ ಹಾಕಿ ಮುಚ್ಚಿಬಿಡ್ತೀವಿ ಸರ್. ಇನ್ನೊಂದು ವಿಶೇಷ ಅಂದ್ರೆ ಕಬ್ಬಿಗೆ ಗೊಂಡೆ ಹುಳು ಹಾಕತ್ತೀರಿ ಸರ್. ಕಬ್ಬಿಗೆ ಗೊಂಡೆ ಹುಳು ಹಾಕತ್ತೀರಿ, ನಮ್ಮಲ್ಲಂತೂ ಜಾಸ್ತಿ ಆಗ್ಬಿಡತ್ತೀರಿ ಸರ್. ಜಾಸ್ತಿ ಆಗೋದ್ರಿಂದ ಜನ ಏನ್ ಮಾಡ್ತಾರ್ರಿ, ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳಲ್ಲ, ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಳ್ಳಲ್ರಿ. ಲಾಸ್ಟಿಗೆ ಹುಳ ಬಂದ ಮೇಲೆ ಸಿಕ್ಕಾಪಟ್ಟಿ ಕೆಮಿಕಲ್ ಬಿಡ್ತಾರೆ ಸರ್. ಸಿಕ್ಕಾಪಟ್ಟಿ ಕೆಮಿಕಲ್ ಬಿಡ್ತಾರೆ. ಕೆಮಿಕಲ್ ಬಿಟ್ರೆ ಅಂದ್ರೆ ಏನಾಗ್ಬಿಡತ್ತೀರಿ ಸರ್, ನಮ್ಗೆ ಬೇಕಾದ ಸೂಕ್ಷ್ಮ ಜೀವಿಗಳನ್ನು ಸಹಿತಾವ್ರಿ, ಬೇಡಾದ ಗೊನ್ನೆ ಹುಳನೂ ಸಹಿತೈತ್ರಿ. ಇವಾಗ ಏನಾಗ್ಬಿಟ್ಟಿದ್ರಿ ಸರ್, ಆ ಗೊನ್ನೆ ಹುಳ ಈ ಕೆಮಿಕಲ್ ಕಡಿಟ್ ಆಗಿಬಿಟ್ಟಿರಿ ಸರ್. ಎಷ್ಟೇ ಕೆಮಿಕಲ್ ಬಿಟ್ಟರು ಸಾಯಂಗಿಲ್ಲ ಸರ್. ಮಾರ್ಕೆಟ್ ಒಳಗೆ ಸಿಗುವಂಥ ಎಂಥ ಬ್ರ್ಯಾಂಡೆಡ್ ಕೆಮಿಕಲ್ ತಂದ್ರೂ ಬಿಡಲ್ರಿ. ಅದಕ್ಕೆ ಮುನ್ನೆಚ್ಚರಿಕೆ ಕ್ರಮವಾಗಿ ಏನೈತಂದ್ರೆ ಸರ್, ಒಂದು ಮೆಟಾರಜಿಯಮ್ ಅಂತ ಸಿಗ್ತೈತ್ರಿ. ಅದನ್ನು ನಾವು ತಿಪ್ಪಿದ ಗೊಬ್ಬರ ಜೊತೆ ಅದನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ತಳಗೊಬ್ಬರ ಅಂತ ತಿಳ್ಕೊಂಡ ಕಬ್ಬು ನಾಟಿ ಮಾಡೋದಕ್ಕಿಂತ ಮುಂಚೆ ಅದನ್ನು ಭೂಮಿ ಒಳಗೆ ಹಾಕಿ ಕಬ್ಬು ತುಳಿದು ಬಿಟ್ಟಿವಿ ಅಂದ್ರೆ ಸರ್, ಗೊನ್ನೆ ಹುಳನೇ ಆಗೋದಿಲ್ಲ ಸರ್. ಯಾಕಂದ್ರೆ ಸರ್, ಅದರೊಳಗೆ ಬ್ಯಾಕ್ಟೀರಿಯಾಗಳಿರ್ತಾವಲ್ಲ ರೀ, ಗೊನ್ನೆ ಹುಳ ಏನು ಮರಿ ಇಟ್ಟು ಹೋಗತ್ತಿರಲಿಲ್ಲ, ತತ್ತಿ ಇಟ್ಟು ಹೋಗತ್ತಿರಲಿಲ್ಲ, ಆ ಮರಿ ಆಗುವಾಗ ಅದನ್ನು ತಿಂದು ಬಿಡ್ತೈತಿರಿ ಸರ್. ಅದು ಹಿಂಗಾಗಿ ಗೊನ್ನೆ ಕಬ್ಬಿ ಹುಳ ಕಬ್ಬಿಗೆ ಗೊನ್ನೆ ಹುಳ ಹತ್ತಂಗಲ್ಲ ರೀ. ಅದು ಮುಂದೆ ಈಗ ಮುನ್ನೆಚ್ಚರಿಕೆ ತೊಗೊಂಡ್ಬಿಟ್ಟಿವಿ ಅಂದ್ರೆ ಮುಂದೆ ನಮ್ಗೆ ಪರದಾಡೋ ತೊಂದರೆ ಇರಲ್ಲ ರೀ. ಈ ಥರ ಮುನ್ನೆಚ್ಚರಿಕೆಗಳ ಕ್ರಮಗಳನ್ನು ಮಾಡ್ಕೋಬೇಕ್ರಿ, ಸಾವಯವ ಪದ್ಧತಿ ಒಳಗೆ ಮಾಡ್ಕೋಬೇಕ್ರಿ. ನೀವು ಏನೋ ಅನಿವಾರ್ಯ ಕೆಮಿಕಲ್ ಬಿಡೋಕ್ಕಾಗೋದಿಲ್ಲ ತಂದ್ರೆ ಸರ್, ಕ್ರಮೇಣವಾಗಿ ಬಿಡ್ಬೇಕ್ರಿ. ನಾವಾದರೂ ಕ್ರಮೇಣವಾಗಿ ಬಿಟ್ಕೋತ ಬಂದೇವ್ರಿ, ಫೈನಲ್ ಬಂದೀವ್ರಿ ಸರ್. ನಾವೀಗ ಇನ್ನೊಂದು ಸ್ವಲ್ಪ ದಿವಸದೊಳಗೆ ಪೂರ್ತಿ ಅವಾಯ್ಡ್ ಮಾಡಿಬಿಡ್ತೀವಿ, ಯಾಕಂದ್ರೆ ಈಗ ಕ್ರಿಟಿಕಲ್ ಸಂದರ್ಭದೊಳಗೆ ತೊಗೋತೀವ್ರಿ. ಇನ್ನೊಂದು ಸ್ವಲ್ಪ ಅದನ್ನು ಕವರ್ ಮಾಡಿದೆ ಅಂದ್ರೆ ಕೀಟನಾಶಕಗಳನ್ನು ರೆಡಿ ಮಾಡ್ಕೊಳಕ್ ಬರ್ತೈತಿ ರೀ, ಮತ್ತು ಟಾನಿಕ್ಗಳನ್ನು ರೆಡಿ ಮಾಡ್ಕೊಳಕ್ ಬರ್ತೈತಿ ರೀ, ಆರ್ಗ್ಯಾನಿಕ್ ಒಳಗೆ ರೀ, ಎಲ್ಲ ಥರದ ನಮ್ಮಲ್ಲೇ ಇರ್ತದ್ರಿ ಸರ್. ನಮ್ಮಲ್ಲೇ ರೆಡಿ ಮಾಡ್ಕೊಂಡು ನಾವೇ ಮಾಡ್ಬೇಕು ರೀ. ಈ ಒಂದು ಕೃಷಿ ಪದ್ಧತಿ ನಮಗೆ ಸಾವಯವ ಕೃಷಿ ಪದ್ಧತಿ ಇಂಟ್ರೆಸ್ಟ್ ಆಗೈತೆ ರೀ ಅಂದ್ರೆ ಅದನ್ನು ಮನವರಿಕೆ ಮಾಡ್ಕೋಬೇಕು ರೀ ಸರ್. ನಾವು ಸಾವಯವ ಕೃಷಿ ಮಾಡಿದರೆ ಏನಾಗ್ತದೆ, ಭೂಮಿಗೆ ಏನು ಭೂಮಿ ಹೆಂಗೆ ಬದುಕ್ತದೆ, ನಾವು ಹೆಂಗೆ ಬದುಕ್ತೇವೆ, ಮನುಷ್ಯ ಭೂಮಿಗೆ ವಿಷ ಉಣಿಸಿದೀವಿ ಅಂದ್ರೆ ಅದು ಆಟೋಮೆಟಿಕ್ಕಾಗಿ ಮನುಷ್ಯನ ಶರೀರಕ್ಕೆ ವಿಷ ಬಂದೇ ಬರ್ತೈತೆ ರೀ ನಾವು ತಿನ್ನೋದ್ರಿಂದ ರೀ. ಅದಕ್ಕೆ ಈ ಪದ್ಧತಿ ಒಳಗೆ ನಾವು ಕೃಷಿ ಮಾಡತ್ತೀವಿ ಸರ್. ಆದಷ್ಟು ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿ ನಮ್ಮ ಸುತ್ತಮುತ್ತಲಿನ ಜನರಿಗೆ ಹೇಳಿ, ಈಗ ಒಂದು ಟೀಮ್ ಐತ್ರಿ ಸರ್ ನಮಗೆ. ಆ ಟೀಮ್ ಒಳಗೆ ನಾವು ಈಗ ನಾವು ಸ್ವಲ್ಪ ಜಾಸ್ತಿ ಮಾಡತ್ತೇವೆ ರೀ, ನಮ್ಮ ಹಿಂದಿನವ್ರಿಗೆ ಹೇಳಾಕತ್ತೇವ್ರಿ, ಅವರು ಒಂದು ಆ ರೇಂಜ್ ಒಳಗೆ ಬರ್ಲಾತ್ತಾರೆ ಸರ್. ಅಂದ್ರೆ ಕಬ್ಬು ಕಟಾವು ಮಾಡಿ ಕಬ್ಬಿನ ರೌದಿ ಸುಡ್ಲಾರ್ದೆ ಹಂಗೆ ಇಡೋದ್ರಿ ಸರ್. ಅದಕ್ಕೆ ಮ್ಯಾಲೆ ಏನ್ರ ಸ್ಪ್ರೇಗಿ ಕೊಟ್ಟಕ್ರಂದಿ ಇದನ್ನು ಬರ್ತಾವಲ್ರಿ ಸರ್, ಗೋಕೃಪಾಮೃತ್ ರೀ ಮತ್ತು ವೆಸ್ಟ್ ಡಿಕಂಪೋಸರ್ ಇಂಥವು ಸ್ಪ್ರೇ ಕೊಟ್ಟಿವಿ ಅಂದ್ರೆ ಆದಷ್ಟು ಬೇಗ ಕಳೆದು ಹೋಗಿಬಿಡ್ತೀರಿ ಸರ್. ಇಂಥ ಸಿಸ್ಟಮ್ ಮಾಡ್ಕೊಂಡ ಬೆಳಿಗ್ಗೆ ಏನು ಆಲ್ರ ನೋಡ್ಕೊಂಡ ಆ ಸಾವಯವ ಪದ್ಧತಿ ಒಳಗೆ ಬಂದ್ರೆ 90% ರೋಗಗಳು ಬರಲ್ರಿ ಬೆಳಿಗ್ಗೆ ರೀ. ಏನೋ ಒಂದು 10% ಬರ್ತೈತಿ ರೀ. ನಾವು ಮುಂದೆ ಹೋಗಿ ಇದ್ರ ಆರ್ಗ್ಯಾನಿಕ್ ಸ್ಪ್ರೇಗಳು ಕೀಟನಾಶಕಗಳನ್ನ ಮಾಡ್ಕೋಬಹುದು ರೀ, ಟಾನಿಕ್ಗಳನ್ನ ಮಾಡ್ಕೋಬಹುದು ರೀ, ಅದಕ್ಕೆಲ್ಲ ಏನೇನು ಬೇಕು ಪೋಷಕಾಂಶಗಳನ್ನು ರೆಡಿ ಮಾಡ್ಕೋಬಹುದು ರೀ. ಎಲ್ಲ ಥರದ್ದು ಸಿಸ್ಟಮ್ ಐತ್ರಿ ಸರ್. ಎಲ್ಲ ಮಾಡಿದ ರೈತರು ನಾವು ಹೊಲಗಳನ್ನು ನೋಡಿ ಬಂದೇವ್ ರೀ, ನಮ್ಮಲ್ಲಿ ನಾವು ಈಗಾಗಲೇ ಮಾಡಾಕತ್ತೇವ್ ರೀ. ಹಿಂಗಾಗಿ ಈ ಸಿಸ್ಟಮ್ಗಳು ಕೃಷಿ ಮಾಡಕ್ಕೆ ನಮ್ಗೊಂದು ಭಾಳ ಇಂಟ್ರೆಸ್ಟ್ ಐತ್ರಿ. ಎಲ್ಲ ರೈತರು ಬಂದವ್ರಿಗೆ ಇದನ್ನ ಹೇಳ್ತೀವಿ ರೀ ನಾವು ರೀ. ಯಾಕಂದ್ರೆ ಈಗ ಸರ್ಕಾರನ ಒಂದು ಒತ್ತು ಕೊಡತ್ತೈತ್ರಿ ಸಿಕ್ಕಾಪಟ್ಟಿ ನಮ್ಮ ಕೇಂದ್ರ ಸರ್ಕಾರ ರೀ. ಆದರೆ ಈ ಸಾವಯವ ಕೃಷಿ ಅನ್ನೋದು ಒಂದು ಉದ್ಯಮವಾಗಿ ಹೊರಬೀಳ್ತೈತ್ರಿ ಸರ್. ಇನ್ನು ಸ್ವಲ್ಪ ದಿನದೊಳಗೆ ರೀ ಒಂದು ಉದ್ಯಮವಾಗಿ ಹೊರಬೀಳ್ತೈತಿ ರೀ. 70% ಜನ ಕೃಷಿ ಮೇಲೆ ಅವಲಂಬನೆ ಇದಾರೆ ರೀ. ಯಾವೊಂದು ಜಾಬು ಬಿಸ್ನೆಸ್ಸು ಏನಿಲ್ಲ ರೀ. ಆದಷ್ಟು ಜಾಸ್ತಿ ಬಿಸ್ನೆಸ್ ನಡೆಯೋದು ರೈತರಿಂದ ರೀ. ಅದಕ್ಕೆ ಕೆಮಿಕಲನ್ನು ಹಾಕಿ ಭೂಮಿ ಬಾದ್ ಮಾಡಿದೀವಿ ಅಂದ್ರೆ ಮುಂದೆ ಒಂದು ಪೀಳಿಗೆ ಐತ್ರಿ ಸರ್. ನಾವು ಅಷ್ಟೇ ಇಲ್ಲರಿ ಭೂಮಿ ಮ್ಯಾಗ, ನಮ್ಮದೊಂದು ಪೀಳಿಗೆ ಐತ್ರಿ ಮುಂದೆ. ಅವ್ರಿಗೆ ಬಿಟ್ಟು ಹೋಗ್ಬೇಕು. ಈಗ ನಾವು ಭೂಮಿ ಹಾಳು ಮಾಡಿದೀವಿ ಅಂದ್ರೆ ರೀ ಮುಂದಿನ ಪೀಳಿಗೆ ತಿನ್ನಕ್ಕೆ ಅನಿಸಿಗಲ್ರಿ ಸರ್. ಅದಕ್ಕೆ ಈಗ ಉಳಿಸ್ಬೇಕು ರೀ. ನಾವು ದುಡ್ಡಿನ ಬೆನ್ನು ಹತ್ತಬಾರ್ದ್ರಿ. ದುಡ್ಡಿನ ಬೆನ್ನು ಹತ್ತಿ ನಾವು ಸರ್ಕಾರಿ ಗೊಬ್ಬರಗಳನ್ನು ಹಾಕಿ ಭೂಮಿ ಹಾಳು ಮಾಡಿಟ್ಟಿವಿ ಅಂದ್ರೆ ಮುಂದೆ ಮಕ್ಕಳು ಮೊಮ್ಮಕ್ಕಳು ಬದುಕಲ್ರಿ. ಇಂಥ ಉದ್ದೇಶ ಇಟ್ಕೊಂತಾರಂದ ಒಂದು ಸಾವಯವ ಕೃಷಿ ಮಾಡ್ಕೊಂಡು ಒಳ್ಳೆ ಒಳ್ಳೆ ಬೆಳೆಗಳನ್ನು ಬೆಳ್ಕೊಂಡು ಇಂಟರ್ ಕ್ರಾಪ್ ಮಾಡ್ಕೊಂಡು ಬಂದರೆ ಇಂಟರ್ ಕ್ರಾಪ್ ಮಾಡುವಂಥ ಸಾವಯವ ಕೃಷಿ ಮಾಡುವಂಥ ಯಾವ ರೈತನೂ ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ ಸರ್. ಇದಂತೂ 100% ಗ್ಯಾರಂಟಿ ರೀ. ನಾವು ಸಿಕ್ಕಾಪಟ್ಟಿ ಸಾಲ ಮಾಡಿ ಗೊಬ್ಬರ ತೊಗೊಂಡು ಬಂದು ಹಾಕಿ ಫ್ಯಾಕ್ಟ್ರಿಗೆ ಕಬ್ಬು ಕಳಿಸಿ ಅವ್ನು ಮುಂದಿನ ವರ್ಷ ಕಬ್ಬಿನ ಬಿಲ್ ಕೊಟ್ಟು ಅವಾಗ ನಮ್ಗೆ ಸಾಲ ಒತ್ತಡ ಜಾಸ್ತಿಯಾಗಿ ಅನಿವಾರ್ಯವಾಗಿ ರೈತ ಆತ್ಮಹತ್ಯೆ ಮಾಡ್ಕೊತಾನೆ. ಸಾವಯವ ಪದ್ಧತಿ ಮಾಡಿಕೊಂಡು ಇಂಟರ್ ಕ್ರಾಪ್ ಬೆಳೆ ಮಾಡ್ಕೊಂಡು ಬಂದುಬಿಟ್ರೆ ರೀ ಯಾವುದೇ ರೀತಿ ಅಂತ ಹಾನಿ ರೈತಕ್ಕೆ ಆಗೋದಿಲ್ಲ ರೀ. ಇದೊಂದು ನಮ್ಮ ತಿಳುವಳಿಕೆ ಮಟ್ಟದೊಳಗೆ ನಾವು ಮಾಡತ್ತೀವಿ ಸರ್. ಈಗ ತಾವು ಸಾವಯವ ಏನು ವಿಚಾರಗಳನ್ನು ಹೇಳಿದ್ರಿ, ಇದ್ರ ಬಗ್ಗೆ ತಾವು ಬರೀ ಅನುಭವ ಮಾಡ್ಕೊಂಡಿದ್ದ ಅಥವಾ ಎಲ್ಲಾದರೂ ಈಗ ಟ್ರೈನಿಂಗ್ ಪ್ರೋಗ್ರಾಮ್ದೊಳಗೆ ಕಲಿತು ಬಂದಿದ್ದ, ಕಲಿತು ಮಾಡಿ ತಮ್ಮ ಹೊಲದೊಳಗೆ ಅದರ ಕಂಡುಂಡ ಸತ್ಯಗಳು ತಾವು ಹೇಳುವಂಥದ್ದು? ಇದು ನಾವು ಟ್ರೈನಿಂಗ್ ಹೋಗಿವ್ರಿ ಸರ್. ಇಲ್ಲಿ ನಮ್ಮ ಕೆವಿಗೆ ಒಳಗೆ 25 ದಿವಸ ಟ್ರೈನಿಂಗ್ ಇತ್ತು ರೀ. ಟ್ರೈನಿಂಗ್ ಮುಗಿಸ್ಕೊಂಡು ಬಂದೇವ್ರಿ. ಅಲ್ಲಿ ಎರೆ ಒಳಗೆ ಗೊಬ್ಬರ ರೆಡಿ ಮಾಡಿದ್ರಿ ಸರ್, ಎರೆಜೆಲ್ಲ ರೆಡಿ ಮಾಡೋದನ್ನು ಕಲಿಸಿಕೊಟ್ರಿ. ಕೆಲವೊಂದು ಈ ಸಾವಯವ ಕೃಷಿ ಮಾಡ್ಬೇಕಾದ್ರೆ ಏನೇನು ಮುನ್ಸೂಚನೆಗಳಿರ್ತಾವೆ ಮತ್ತು ಯಾವ ರೀತಿ ಬೇಕು ಸಾವಯವ ಕೃಷಿ ಮಾಡೋಕ್ಕೆ ಏನೇನು ಬೇಕಂತ ಹೇಳಿದ್ರಿ ಸರ್. ಅಲ್ಲಿ ಕೇಳ್ಕೊಂಡೇವ್ರಿ. ಇದಕ್ಕಿಂತ ಮುಂಚೆ ನಾವು ಅಲ್ಲಿ ಗದಗ ಹತ್ರ ಒಬ್ಬರು ಫಾರ್ಮರ್ ಸಾವಯವ ಕೃಷಿ ಮಾಡ್ತಿದ್ರಿ, ಅಲ್ಲಿ ವಿಸಿಟ್ ಕೊಟ್ಟಕ್ರನ್ ರೀ. ಅಲ್ಲಿ ಅವ್ರ ಹತ್ರ ಅನುಭವಗಳನ್ನ ಕೇಳ್ಕೊಂಡು ಅವ್ರು ಏನೇನು ಔಷಧಿಗಳನ್ನು ಯಾವ್ಯಾವ ಸಾವಯವದೊಳಗೆ ಯಾವ್ಯಾವ ರೀತಿ ರೆಡಿ ಮಾಡಬೇಕು, ಯಾವ ರೀತಿ ಕೃಷಿ ಮಾಡ್ಬೇಕು ಅಂತ ಹೇಳಿದ್ರೆ ಅವೆಲ್ಲ ಲಿಸ್ಟ್ ಮಾಡ್ಕೊಂಡು ಬಂದಿದ್ದೇವ್ರಿ. ಅದೊಂದ್ರಿ ಸರ್. ಇತಿರ್ಲಾಗಿ ನಾವು ಇಲ್ಲಿ ಅಳ್ಳ ವರ್ಕೊಂದು ಮಾಡೋದ್ರಿಂದ ರೀ ರೈತಗೆ ಗೋವು ಬ್ಯಾಸರಾಗೋದಿಲ್ರಿ ಸರ್, ಬ್ಯಾಸರಾಗೋದಿಲ್ರಿ. ಈ ಸಿಸ್ಟಮ್ ಒಳಗೆ ಏನಾಗ್ಬಿಡುತ್ತೆ ಸರ್, ಗೋವು ತಾನಾಗೇ ಬದುಕ್ತದ್ರಿ. ಒಂದೇ ದಿನದೊಳಗೆ ಗೋವು ಹೊತ್ತೇ ನಿಲ್ತದ್ರಿ. ಗೋವಿನಿಂದನ ಸಾವಯವ ಕೃಷಿ ಸಾಧ್ಯ ರೀ, ಗೋವು ಇರ್ಲಿಕ್ಕಂದ್ರೆ ಸಾವಯವ ಕೃಷಿ ಆಗೋದಿಲ್ರಿ. ಅದನ್ನು ಟ್ರೈನಿಂಗ್ ತೊಗೊಂಡಿವ್ರಿ ಸರ್. ನಾವು ಕೃಷಿಗೆ ಎಷ್ಟು ಬಳಸ್ಕೋಬೇಕ್ರಿ, ಕೃಷಿಗೆ ಮಿಕ್ಕಿದ್ದನ್ನು ಸೇರಿ ಮನುಷ್ಯಾಗ ಬೇಕಾದಂಥ ಪದಾರ್ಥಗಳನ್ನ ರೆಡಿ ಮಾಡೋಕ್ಕೆ ಯಾವ ಮಟ್ಟಕ್ಕೆ ಬಳಸ್ಬೇಕ್ರಿ, ಈ ಸಿಸ್ಟಮ್ನ ಅದನ್ನು ಇದನ್ನು ಮಾಡ್ಕೊಂಬಂದೇವ್ರಿ ಸರ್. ನಾವು ಒಂದು ನಾಲ್ಕೈದು ಕಡೆಗೆ ಟ್ರೈನಿಂಗ್ ತೊಗೊಂಡೇವ್ರಿ. ಈಗ ಇನ್ನೂ ಒಂದು ಟ್ರೈನಿಂಗ್ ಐತ್ರಿ, ಮತ್ತೆ ಹೋಗಕ್ಕೆ ಇದನ್ನು ಮಾಡೇವ್ರಿ ಸರ್. ಮತ್ತು ಯಾರು ಕೃಷಿಗಳನ್ನು ಮಾಡಿದ್ರಲ್ಲರಿ ಸಾವಯವ ಕೃಷಿಗಳನ್ನ ರೀ, ನಮ್ಗೆ ಅದನ್ನು ನೋಡೋದು ಒಂದು ಉತ್ಸಾಹ ಸರ್. ಯಾಕಂದ್ರೆ ನಾವು ಸಡನ್ಲಿ ನಾವೆಂತ ಕಲಿತು ಬಂದಿರಂಗಿಲ್ಲರಿ, ಒಬ್ರು ಮಾಡಿದ್ದನ್ನು ನೋಡ್ಬೇಕ್ರಿ. ಮತ್ತು ನಾವು ಕೆಲವೊಂದು ಬುಕ್ಸ್ಗಳು ಇಟ್ಟೇವ್ರಿ ಸಾವಯವ ಕೃಷಿ ರೀ, ಗೋವಿನ ಬದಲು ರೀ, ಮತ್ತು ಸುಭಾಷ್ ಪಾಳೇಕರ್ ಅವ್ರ ಬುಕ್ ಅದಾವ್ರಿ ನಮ್ಮ ಹತ್ರ. ಅವನು ಓದಿ ಎಷ್ಟು ಸಾಧ್ಯಕ್ಕೆ ಅಷ್ಟರ ಮಟ್ಟಿಗೆ ಅವ್ನು ಮಾಡ್ತೀವ್ರಿ. ಇನ್ನೊಬ್ಬ ರೈತ ಮಾಡಿದ್ದ ಅಂದ್ರೆ ಲೀಗಲ್ ಆಗಿ ನೋಡ್ಕೊಂಬಂದ್ರಂದ್ರೆ ಅವನೇನು ಮಾಡ್ಯಾನ, ಅಲ್ಲಿ ಏನು ಇರ್ತೈತಿ ಕ್ಯಾಪ್ಚರ್ ಮಾಡ್ಕೊಂಡ್ರಿ. ಇಲ್ಲೊಬ್ರು ಗುಳಿ ಒಳಗೆ ಒಬ್ರು ರೈತರಿದ್ದಾರೆ ಸರ್, ಬ್ಯಾಕ್ಟೀರಿಯಾಗಳನ್ನು ಇವು ವಿಧಾನಗಳನ್ನು ಇಲ್ಲೇ ರೆಡಿ ಮಾಡಿಬಿಡ್ತಾರೆ ಸರ್. ಅವರು ಕೆವಿಗೆ ಒಳಗೆ ಏನು ಸೈಂಟಿಸ್ಟ್ಗಳು ರೆಡಿ ಮಾಡ್ತಾರಲ್ಲ ರೀ, ಅವ್ರವ್ರ ಜಮೀನೊಳಗೆ ರೆಡಿ ಮಾಡ್ತಾರೆ ಸರ್, ತಮ್ಮ ಹೊಲದೊಳಗೆ ಸರ್. ಬ್ಯಾಕ್ಟೀರಿಯಾಗಳನ್ನು ಅದು ಸಿಕ್ಕಾಪಟ್ಟೆ ಇದನ್ನೈತ್ರಿ ಸರ್, ಪ್ರಾಬ್ಲಮ್ ಐತ್ರಿ ಅದ್ರಿ. ಅದೆಲ್ಲ ಒಂದು ಇದ್ರ ಮಾಡಿರಿ ಅವ್ರು ರೈತರು, ಅನ್ಎಜುಕೇಟೆಡ್ ರೈತರು ಮಾತ್ರ ಅವ್ರು, ಅವ್ರು ಅಂಥ ಬ್ಯಾಕ್ಟೀರಿಯಾಗಳನ್ನ ರೆಡಿ ಮಾಡ್ತಾರೆ. ಅಂಥ ರೈತರು ಹೊಲಕ್ಕೆ ವಿಸಿಟ್ ಕೊಟ್ಟಿವ್ರಿ, ಹೀಗೆಲ್ಲ ನಾವು ಕೆವಿಕೆ ವತಿಯಿಂದನು ನಮ್ಗೆ ವಿಸಿಟ್ ಕೊಡ್ತಾರೆ. ನಾವು ವೈಯಕ್ತಿಕವಾಗಿ ವಿಸಿಟ್ ಕೊಟ್ಟಿವ್ರಿ, ನೋಡ್ಕೊಂಡು ಬಂದು ನಮ್ಗೆ ಅಲ್ಲಿ ಏನು ಹಾಕೈತ್ರಿ ಅದನ್ನು ಕ್ಯಾಪ್ಚರ್ ಮಾಡ್ಕೊಂಬಂದು ನಮ್ಮ ಜಮೀನೊಳಗೆ ಮಾಡ್ತೀವಿ ಸರ್. ಮತ್ತು ಇನ್ನೊಬ್ರು ಮಾಡ್ಯಾರಂತೂ ಮಾಡೋಕ್ಕಾಗಲ್ಲ ಸರ್, ಯಾಕಂದ್ರೆ ನಮ್ಮ ಜಮೀನಿಗೆ ಯಾವ್ದು ಹೊಂದಾಣಿಕೆ ಆಕೈತಿ ಅದನ್ನು ನೋಡಿಕೊಂಡು ಮಾಡ್ಬೇಕಾಗತ್ತಿರಿ ಸರ್. ಹೌದಲ್ಲ ಸರ್, ಹಿಂಗಾಗಿ ರೀ ನಮ್ಮಲ್ಲಿ ಯಾವ್ದು ಹೊಂದಾಣಿಕೆ ಆಕೈತಿ, ನಾವು ಯಾವ್ದು ಮಾಡಿದ್ರೆ ಸಕ್ಸಸ್ ಆಕೈತಿ ನಮ್ಮ ಭೂಮಿಗೆ ಏನು. ಆದರೂ ಒಂದು ಸತಿ ಎರಡು ಸತಿ ಫೇಲ್ ಆಕೈತಿ ರೀ, ಕಾಮನ್ ರೀ ಅದು. ಯಾಕಂದ್ರೆ ಸಕ್ಸಸ್ ಆಗೋ ಮಟ್ಟ ಒಂದೇ ಸರ್ತಿಗೆ ಸಕ್ಸಸ್ ಆಗೋದಿಲ್ಲರಿ. ಅದ್ರ ಸಲುವಾಗಿ ನಮ್ಮ ಭೂಮಿಗೆ ಏನಾಕೈತಿ, ಹೆಂಗೆ ನಮ್ಮ ಭೂಮಿ ಗುಣಧರ್ಮ ತಿಳ್ಕೊಬೇಕ್ರಿ, ಬೆಳೆಗಳ ಗುಣಧರ್ಮ ತಿಳ್ಕೊಬೇಕ್ರಿ. ಈಗ ಬೆಳೆ ಮಾತಾಡ್ತೈತೆ ಅಂತ ಹೇಳ್ತಾರೆ ನಮ್ಮ ಜೊತೆ ರೀ, ಹೆಂಗೆ ಮಾತಾಡ್ತೈತೆ ಅಂತ ಕೇಳ್ತಾರೆ. ಈಗ ನಾವು ಡೈಲಿ ಜಮೀನೊಳಗೆ ಸುತ್ತಾಕಿ ಬರ್ತಿದ್ದೀವಿ ಅಂದ್ರೆ ಯಾವ ಬೆಳೆಗೆ ಏನಾಗೈತೆ ಅನ್ನೋದು ಗೊತ್ತಾಕತ್ತಿರಿ ಸರ್. ಅಲ್ಲಿ ನಮಗೆ ಬೆಳೆ ಹೇಳ್ದಂಗೆ ರೀ ಸರ್, ಅದು ಒಂದು ಟ್ರಿಪ್ಸ್ ಬರ್ಬೋದು ರೀ, ಇನ್ನೊಂದು ಕೀಡೆ ಆಗಿರ್ಬೋದು ರೀ, ಇನ್ನೊಂದು ಯಾವುದೋ ರೋಗಗಳು ಬಂದಿರ್ಬೋದು ರೀ, ಹಿಂಗೆಲ್ಲ ಗೊತ್ತಾಕತ್ತಿರಿ ಸರ್. ಆ ರೀತಿ ಒಳಗೆ ನಾವು ಅದಕ್ಕೆ ಏನು ಕಡಿಮೆ ಬಿದ್ದೈತಿ ಏನಿಲ್ಲ ನೋಡ್ಕೊಂಡು ಕೆಲಸ ಮಾಡ್ಕೋತ ಹೋದಿವಿ ಅಂದ್ರೆ ರೈತನಂತ ಸುಖ ಜೀವನ ಯಾವುದು ಇಲ್ಲ ಸರ್. ಇಷ್ಟು ಹೇಳಕ್ ಬಯಸ್ತಾರೆ ಸರ್. ಈಗ ಏನು ಇಂಥ ಒಂದು ಸಾವಯವ ಪಾಠ ಏನದಾವಲ್ಲ, ಈಗೇನು ನೀವು ಸಾಕಷ್ಟು ತಿಳ್ಕೊಂಡಿರಿ ಯಾವ ಜೀವಿಯಿಂದ ಏನು ಕೆಲಸ ಆಗ್ತದೆ, ಯಾವ ಜೀವಿಯನ್ನು ನಾವು ಯಾವ ರೀತಿ ಉತ್ತೇಜನ ಕೊಡಬೇಕು, ಈ ಎಲ್ಲ ಪಾಠಗಳೇನದವಲ್ಲ ಎಲ್ಲ ರೈತರಿಗೆ ಗೊತ್ತಾಗಂಗಿಲ್ಲ. ಅದ್ರ ಬಗ್ಗೆ ನೀವು ಸುತ್ತಮುತ್ತಲಿರುವಂತಹ ರೈತರಿಗೆ ಒಂದು ದಿವಸ ಕೂಡಿಸಿ ಇದನ್ನು ಹಿಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಇದಕ್ಕಿಂತ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಅನ್ನೋದ್ರ ಬಗ್ಗೆ ಏನಾದರೂ ತಾವು ಹೇಳ್ತಾ ಇದ್ದೀರಾ ರೈತರಿಗೆ? ಹೇಳ್ತಾ ಇದ್ದೀವಿ ಸರ್. ನಾವೆಲ್ಲ ರೈತರಿಗೆ ನೋಡ್ರಿ ಸಾವಯವ ಕೃಷಿಯಿಂದ ಏನು ಲಾಭ ಐತಿ, ಯಾವ ಥರ ಮಾಡಬೇಕು, ಹಿಂಗೆಲ್ಲ ಸಿಸ್ಟಮ್ ಏನು ಮಾಡ್ತೀವಿ ಸರ್. ಈಗ ಸೈಂಟಿಸ್ಟ್ಗಳು ಬಂದಿರ್ತಾರೆ ಸರ್, ಅವಾಗ ಸೈಂಟಿಸ್ಟ್ಗಳು ಸ್ವಲ್ಪ ನಮಗೆ ಪರಿಚಯದಾರೆ ಸರ್, ನಮಗೆ ಕಾಂಟ್ಯಾಕ್ಟ್ ಮಾಡಿ ಹಿಂಗೆ ಬರ್ತೇವಪ್ಪ ಅಂದ್ರೆ ರೀ ರೈತರನ್ನ ಸೇರಿಸ್ತೀವಿ ಸರ್. ಆದಷ್ಟು ಸೈಂಟಿಸ್ಟ್ಗಳು ನಮಗೆ ಸಾವಯವ ಕೃಷಿ ಬಗ್ಗೆನ ಜಾಸ್ತಿ ಒತ್ತು ಕೊಟ್ಟು ಹೇಳ್ತಾರೆ ರೀ, ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು, ಮುನ್ನೆಚ್ಚರಿಕೆ ಕ್ರಮಗಳನ್ನು ಯಾವ ತಗೋಬೇಕು ಅವ್ರು ಹೇಳ್ತಾರೆ ರೀ. ಮತ್ತು ಇನ್ನೊಬ್ರು ಅನುಭವಿಸ್ತ ರೈತರು ಹೊಲಕ್ಕೆ ಹೊಂಟೆ ಬಂದ್ರಿ ಸರ್, ಒಬ್ಬರೇ ಹೋಗಲ್ಲ ಸರ್, ಒಂದು ಟೀಮ್ ಮಾಡ್ಕೋತೀವಿ ರೀ ಸರ್. ಟೀಮ್ ಮಾಡ್ಕೊಂಡು ಎಲ್ಲ ರೈತರನ್ನ ಕರ್ಕೊಂಡು ಹೋಗ್ತೀವಿ ರೀ. ಅಂದ್ರೆ ಒಬ್ಬೊಬ್ರು ಒಂದು ಸತಿಗೆ ನಾವು ಅರ್ಥ ಮಾಡ್ಕೊಂಡು ಒಂದು ಸತಿಗೆ ಬಂದ್ಬಿಟ್ಟೇವೆ ರೀ, ಎಲ್ಲೊಬ್ರು ಒಂದು ನಾಲ್ಕೈದು ಸತಿ ಹೇಳಿದಾಗ ಅರ್ಥ ಆಕೈತೆ ರೀ. ಆದ್ರೆ ಅವ್ರು ಮಾಡಂಗಿಲ್ಲತ್ತೇನು ಬಿಡಂಗಿಲ್ಲ ಸರ್, ಅವ್ರ ಮಾತಕ್ಕೆ ನಾವು ಕರ್ಕೊಂಡು ಹೋಗ್ಬಿಡ್ತೀವಿ ರೀ. ಹಿಂಗಾಗಿ ಎಲ್ಲ ಕಡೆ ವಿಜಿಟ್ ಕೊಡಿಸ್ತೇವೆ ರೀ, ಅಲ್ಲಿದನ್ನು ಹೇಳಿಸ್ತೇವೆ ರೀ, ನಮಗೆ ತಿಳಿದು ಹೇಳ್ತೀವಿ ರೀ. ಇಲ್ಲಪ್ಪ ನನಗೆ ಇದು ಗೊತ್ತಾಗವಲ್ದಂದ್ರೆ ಅವ್ರ ಜಮೀನಿಗೆ ಹೋಗಿ ಹೇಳಿಬಿಡ್ತೀವಿ ಸರ್. ಮತ್ತು ಇದು ಏನು ಸಿಸ್ಟಮ್ ನಮಗೆ ಸಾಲ ಕೊರಿದು ಹಿಡ್ಕೊಂಡು ಏನು ಗೊತ್ತಾಗೋದಿಲ್ಲ ಅಂತಾರಲ್ಲ ರೀ, ಯಾವ ಬೆಳೆ ಮಾಡ್ತಾರೆ ರೀ, ನಾವು ಅದನ್ನು ಹೋಗಿ ಹೆಲ್ಪ್ ಕೃಷಿಗೆ ಹೆಲ್ಪ್ ಮಾಡೋದಂದ್ರೆ ಸರ್ ನಮ್ಮ ಕೆಲಸ ಇದ್ರು ಬಿಟ್ಟು ಹೆಲ್ಪ್ ಮಾಡ್ತೀವಿ ರೀ. ಈ ಒಂದು ಸಿಸ್ಟಮ್ ಒಳಗೆ ಹೊಂಟೇವೆ ರೀ. ಇನ್ನೊಂದು ಸ್ವಲ್ಪ ದಿವಸದೊಳಗೆ ನಮ್ಮ ಊರಾಗ ಒಂದು 50% ಸಾವಯವ ಕೃಷಿ ಮಾಡ್ಬೇಕಂತ ಒಂದು ಆಸೆ ಇಟ್ಟೇವೆ ರೀ. ಒಂದು ವರ್ಷ ಎರಡು ವರ್ಷದೊಳಗೆ 50% ಜನರನ್ನು ಕೃಷಿಕರನ್ನ ರೀ ಫುಲ್ ಸಾವಯವಕ್ಕೆ ತರ್ಬೇಕು ರೀ. ಈ ಒಂದು ಸಿಸ್ಟಮ್ ಒಳಗೆ ಹೊಂಟ್ಬಿಟ್ಟೇವೆ ಸರ್. ಮತ್ತು ಇದೇ ಪ್ರಕಾರ ಒಳಗೆ ಸರ್ ಹೊಂಟೇವು ಅಂದ್ರೆ ನಾವು ಭೂಮಿನೂ ಉಳಿತೈತ್ರಿ, ನಾವು ಉಳಿತೇವೆ ರೀ, ಒಂದು ವಾತಾವರಣವು ಸುಚಿತವಾಗಿರ್ತೈತ್ರಿ ಸರ್, ಮುಂದಿನ ಪೀಳಿಗೆನೂ ಒಳ್ಳೆ ರೀತಿಯಿಂದ ಬದುಕ್ತೈತ್ರಿ ಸರ್. ಈ ಉದ್ದೇಶ ಇಟ್ಕೊಂಡು ನಾವು ಈ ಸಾವಯವ ಕೃಷಿಗೆ ಜಾಸ್ತಿ ಒತ್ತು ಕೊಡತ್ತೀವಿ ಸರ್. ಇದು ಇನ್ನೊಂದು ಹೇಳ್ಬೇಕ್ರಿ ಸರ್, ನಾವು ರೈತರು ಭೂಮಿ ಉಳಿಸಾಕ ಸಾವಯವ ಕೃಷಿ ಮಾಡ್ತೇವೆ ಅಷ್ಟೇ ಅಲ್ರಿ, ನಮ್ಮ ಶರೀರಕ್ಕೆ ಬೇಕಾದದ್ದನ್ನು ಸಾವಯವವಾಗಿ ಮಾಡ್ಕೊಂಡು ತಿನ್ಬೇಕ್ರಿ ಸರ್. ಅಂದ್ರೆ ಸಾವಯವವಾಗಿ ಭೂಮಿಗೆ ಹಾಕಿದೀವಿ ಅಂದ್ರೆ ಭೂಮಿ ಉಳಿತೈತ್ರಿ, ಚೆನ್ನಾಗಿರ್ತೈತ್ರಿ. ಸಾವಯವ ಬೆಳೆದು ನಾವು ತಿಂದೇವು ಅಂದ್ರೆ ರೀ ನಾವು ಸದೃಢವಾಗಿರ್ತೇವ್ರಿ. ಶರೀರ ಭಾಳ ಮುಖ್ಯ ರೈತಗ್ರಿ, ಯಾವ ದುಡ್ಡಲ್ಲ ಏನಲ್ಲ ಶರೀರ ಸಂಪತ್ತು ಇರ್ಬೇಕ್ರಿ. ಶರೀರ ಸಂಪತ್ತು ಇರ್ಬೇಕಂತಂದ್ರೆ ಯಾವುದೋ ಕೆಮಿಕಲ್ಲು ಅದು ಇದು ಮಾರ್ಕೆಟಲ್ಲಿ ಬಂದದೆಲ್ಲ ತಿಂದ ಶರೀರ ಹಾಳು ಮಾಡ್ಕೊಂಡೇವು ಅಂದ್ರೆ ರೀ ನಾವು ಅಷ್ಟೊಂದು ಏನಿಗೂ. ಯಾಕಂದ್ರೆ ರೈತ ಒಳ್ಳೆಯದನ್ನು ತಿಂದು ಸದೃಢವಾಗಿದ್ದಂದ್ರೆ ಕೆಲಸ ಮಾಡ್ತಾನೆ ಸರ್. ಆರೋಗ್ಯ ಇತ್ತಂದ್ರೆ ಮನುಷ್ಯ ಎಲ್ಲದರ ನೆಮ್ಮದಿ ಇರ್ತೈತೆ ರೀ. ಅದಕ್ಕೆಲ್ಲ ರೈತ ಬಂದವ್ರಿಗೆ ಏನು ಹೇಳ್ತೀವಿ, ಎಷ್ಟರ ಮಟ್ಟಿಗೆ ನಿಮಗೆ ಸಾಧ್ಯಕತೆ ಅಷ್ಟರ ಮಟ್ಟಿಗೆ ಸಾವಯವ ನಿಮ್ಮ ಜಮೀನೊಳಗೆ ಬೆಳ್ಕೊಂಡು ನೀವು ಊಟ ಮಾಡಿರಿ, ನಿಮ್ಮ ಮಕ್ಕಳಿಗೆ ಊಟ ಮಾಡಿಸ್ರಿ. ಮುಂದೆ ನಿಮ್ಗೆ ಏನೋ ಅನಿವಾರ್ಯ ಇದೊಂದು ಬೆಳೆಯಕ್ಕಾಗಲ್ಲ ಅಂದ್ರೆ, ಎಲ್ಲೋ ಒಬ್ಬ ರೈತ ಬೆಳೀತಿದ್ದಂದ್ರೆ ದೂರಕ್ಕಿದ್ರು ದುಡ್ಡು ಹೊಕ್ಕ ಅಂದ್ರೂ ಖರ್ಚಾಕೈತಿ ಅಂದ್ರೆ ತೊಗೊಂಡ್ಬರ್ರಿ. ಯಾಕಂದ್ರೆ ನಾವು ಬೆಳೆಯೋದಕ್ಕಿಂತ ನಮ್ಮಲ್ಲಿ ಏನು ಸಾಧ್ಯ ಆಗೈತೆ ಅದನ್ನು ಕೊಡ್ಲಾಕತ್ತೀವಿ ನಾವು ರೈತರಿಗೆ. ಯಾಕಂದ್ರೆ ರೈತ ಚಲೋ ಒಳ್ಳೆಯದನ್ನು ತಿಂದು ಸದೃಢವಾಗಿ ಇದ್ರೆ ಒಂದು ಹೆಮ್ಮೆ ರೀ ಸರ್. ಹೆಮ್ಮೆ ಅಂದ್ರೆ ಏನು ರೀ? ಕೃಷಿ ಮಾಡ್ತಾನೆ ರೀ, ಆರೋಗ್ಯವಂತನಾಗಿರ್ತಾನೆ ರೀ, ಬೇಸರ ಆಗೋದಿಲ್ಲ ರೀ ಸರ್. ಏನೋ ಕೆಮಿಕಲ್ ತಿಂದು ಈ ಕೆಮಿಕಲ್ಗೆ ಕಡಿಮೆ ದುಡ್ಡು ಖರ್ಚು ಮಾಡ್ತೀವಿ ಸರ್. ನಾಳೆ ಆರಾಮ ತೈಪ್ತಂದ್ರಿ, ಡಾಕ್ಟರ್ ಎಷ್ಟು ಬಿಲ್ ಬರೀತಾನೆ ಅಷ್ಟು ಬಿಲ್ ಕೊಟ್ಬಿಡ್ತೀವಿ ರೀ. ಆವಾಗ ಈಗ ವರ್ಷಕ್ಕೆ ಒಂದು 10,000 ರೂಪಾಯಿ ಆಹಾರ ತಿನ್ನೋ ಆಹಾರದ ಬಗ್ಗೆ ಜಾಸ್ತಿ ಖರ್ಚು ಮಾಡಿಬಿಟ್ಟಿವಿ ಅಂದ್ರೆ ರೀ, ನಾವು ಆಸ್ಪತ್ರೆಗೆ ಹೋಗುವಂಥ ಅವಶ್ಯಕತೆನೇ ಬೀಳಲ್ಲ ರೀ ಸರ್. 90% ರೀ, ಏನೋ ಸ್ವಲ್ಪ ಅಂತ ಜಡ್ ಬರ್ತೈತಿ ಹೋಗೈತೆ ರೀ, ಮೇಜರ್ ಇದ್ರೆ ಮಾತ್ರ ಅನಿವಾರ್ಯ ರೀ. ಆದ್ರೆ ಜಡ್ ಬರೋದಕ್ಕಿಂತ ಮುಂಚೆ ಬರಲಾರ್ದಂಗೆ ನೋಡ್ಕೋಬೇಕು ರೈತ ಬಂದವರು ಅಂತೇಳಿ ಒಂದು ನನ್ನ ಕಡೆಯಿಂದ ಮಾತು ಹೇಳ್ತೀನಿ ಸರ್. ಯಾರಾದರೂ ತಮ್ಮ ಜೊತೆ ಮಾತಾಡಬೇಕು ಅಂತಂದ್ರೆ ಅವರಿಗೆ ನಂಬರ್ ಕೊಡ್ತೀರಿ ತಮ್ಮದು? ಕೊಡ್ತೀನಿ ಸರ್. ನನ್ನ ಮೊಬೈಲ್ ನಂಬರ್ 8867264135. ಆತ್ಮೀಯರೆ, ನಾಗಪ್ಪ ಅವರು ಹೇಳಿದಂಥ ನಂಬರನ್ನು ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬೋದು. 8867264135 ಈ ನಂಬರನ್ನು ಸಂಪರ್ಕ ಮಾಡಿ ಸಾವಯವದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಾವು ಮಾಡ್ಕೊಳ್ಬಹುದು. ಒಳ್ಳೆಯದು ನಾಗಪ್ಪ ಉಪಲ್ದಿನಿಯವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಸಾವಯವ ತತ್ವಗಳ ಬಗ್ಗೆ ತಾವು ಭಾಳ ಚಲೋತ್ನಾಗೆ ತಿಳಿಸಿಕೊಟ್ರಿ ಅಂತ ಹೇಳಿ ಅನ್ನಿಸ್ತದೆ. ಯಾಕಪ್ಪ ಅಂತಂದ್ರೆ ಇದು ನಾವು ತಿಳ್ಕೊಳ್ಳೋದು ಭಾಳ ಮುಖ್ಯ ಅದ. ಒಮ್ಮೆ ತತ್ವಗಳನ್ನು ನಾವು ತಿಳ್ಕೊಂಡ್ರೆ ಅದನ್ನು ಯಾವ ರೀತಿ ನಾವು ನಮ್ಮ ಹೊಲದೊಳಗೆ ಅನುಷ್ಠಾನ ಮಾಡಬಹುದು ಅನ್ನೋದು ಸರಳವಾಗಿ ಆಗ್ತದೆ, ಮತ್ತು ಯಾವ ರೀತಿ ಪ್ರಾಯೋಗಿಕವಾಗಿ ನಾವು ಅದು ಅವುಗಳನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ವಿಚಾರಗಳನ್ನು ತಾವು ತಿಳಿಸಿಕೊಟ್ಟಿದ್ದೀರಿ. ವಿಷಮುಕ್ತ ಆಹಾರವನ್ನು ಗ್ರಾಹಕರಿಗೆ ಕೊಡುವಂತಹ ನಿಟ್ಟಿನೊಳಗೆ ರೈತರು ಪ್ರಯಾಸ ಪಡುವುದಂತೂ ಇದ್ದೇ ಅದ. ಅದರ ಜೊತೆಗೆ ರೈತರು ಕೂಡ ವಿಷಮುಕ್ತವಾದಂತಹ ಒಂದು ಆಹಾರವನ್ನು ಸೇವನೆ ಮಾಡಿದ್ರೆ ಅವರ ಆರೋಗ್ಯ ಬಹಳ ಮುಖ್ಯ. ಅವರು ಯಾಕಂತಂದ್ರೆ ಅನ್ನದಾತರು, ಅವರು ಆರೋಗ್ಯವಾಗಿದ್ದರಪ್ಪ ಅಂತಂದ್ರೆ ಮಾತ್ರ ಜಗತ್ತಿಗೆ ಒಂದು ಒಳ್ಳೆಯ ಆಹಾರವನ್ನು ಕೊಡೋದಕ್ಕೆ ಸಾಧ್ಯದ ಅನ್ನುವಂಥ ಮಾತನ್ನು ತಾವು ಹೇಳಿದ್ರಿ. ಯಾವ ರೀತಿ ಗ್ರಾಹಕರ ಸಲುವಾಗಿ ನಾವು ಕಾಳಜಿ ವಹಿಸಬೇಕು, ಅದೇ ರೀತಿಯಾಗಿ ತಮ್ಮ ಸಲುವಾಗಿ, ತಮ್ಮ ಕುಟುಂಬದ ಸಲುವಾಗಿ, ತಮ್ಮ ಮಕ್ಕಳ ಸಲುವಾಗಿ ಕೂಡ ಅವರು ಕಾಳಜಿ ವಹಿಸಬೇಕು ಅನ್ನುವಂಥ ಮಾತೇನು ಹೇಳಿದ್ರಿ. ಬಹಳ ಉತ್ತಮವಾದಂಥ ಒಂದು ಮಾತು. ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ತಮ್ಮ ವಿಚಾರಗಳನ್ನು ವ್ಯಕ್ತ ಮಾಡಿದ್ದಕ್ಕಾಗಿ ತಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಈಗ ಕೇಳಿ ಜಾನಪದ ಸಂಗೀತ ಕಾರ್ಯಕ್ರಮ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಇವರ ಕಂಠಸೇರಿಯಲ್ಲಿ ಕೇಳಿ ಚಿತ್ತಾರ ಬಿಡಿಸ್ಯಾವ. ಸಂಗೀತ ನಿರ್ದೇಶನ ಸಿ ಅಶ್ವಥ್ ಇವರದು. ಬಿಡಿಸ್ಯಾವೆ ಮುಂಗಾರ ಮಳೆ ಮೋಡ, ಚಿತ್ತಾರ ಬಿಡಿಸ್ಯಾವೆ ಮುಂಗಾರ ಮಳೆ ಮೋಡ, ಒತ್ತಾಗಿ ಮುಗಿಲಾಗೆ ನಿಲ್ತಾವೆ ಮುತ್ತಾಗೆ, ಒತ್ತಾಗಿ ಮುಗಿಲಾಗೆ ನಿಲ್ತಾವೆ ಮುತ್ತಾಗೆ. ರೈತಾಪಿ ಹೈದರಿಗೆ ತೆರೆದಾವೆ ಹಾದಿ ನೋಡ, ಚಿತ್ತಾರ ಬಿಡಿಸ್ಯಾವೆ ಮುಂಗಾರ ಮಳೆ ಮೋಡ, ಚಿತ್ತಾರ ಬಿಡಿಸ್ಯಾವೆ ಮುಂಗಾರ ಮಳೆ ಮೋಡ. ಕಂಗೆಟ್ಟ ಕಾಡು ಹಕ್ಕಿ ಬಾಯಿ ಬಿಟ್ಟು ಕಾದೈತೆ ಬೆಂಗಾಡು ಬಿರು ಭೂಮಿ, ಕತ್ತೆತ್ತಿ ನೋಡ್ಯಾವೇ ಕಂಗೆಟ್ಟ ಕಾಡು ಹಕ್ಕಿ. ಸುತ್ತೆಲ್ಲ ಬಳಲ್ಯಾವೇ ಸುತ್ತೆಲ್ಲ ಬಳಲ್ಯಾವೇ ಬಡವಾದ ಎತ್ತು ಎಮ್ಮೆ, ಮೂಡಲ ಸುಳಿಗಾಳಿ ಮಿಡಿಸೈತೆ ಜೀವ ಭವ ಮೂಡಲ ಸುಳಿಗಾಳಿ ಮಿಡಿಸೈತೆ ಜೀವ ಭವ ಚಿತ್ತಾರ ಬಿಡಿಸಾವೆ ಮುಂಗಾರ ಮಳೆ ಮೋಡ ಚಿತ್ತಾರ ಬಿಡಿಸಾವೆ ಮುಂಗಾರ ಮಳೆ ಮೋಡ ತಳವಾ ಕಂಡು ಗಿಡಬಳ್ಳಿನಲು ಗ್ಯಾವೆ ಹೂರೆಂಬೆ ಬಲು ಬೆಂಡು ಒಟ್ಟೆಲ್ಲ ಒಣಗ್ಯಾವೆ ನೀರಿರದೆ ತಳವಾ ಕಂಡು ಹಾದ್ಯೆಲ್ಲ ಸುಡುತ್ತಾವೆ ಹಾದ್ಯೆಲ್ಲ ಸುಡುತ್ತಾವೆ ಧೂಳನ್ನೇ ಹದ್ದುಕೊಂಡು ನೇಗಿಲ ಹೊನ್ನಾರು ಬಯಸೈತೆ ಮಣ್ಣ ಕಂಡು ನೇಗಿಲ ಕೊನ್ನಾರು ಬಯಸೈತೆ ಮಣ್ಣ ಕಂಡು ಚಿತ್ತಾರ ಬಿಡಿಸಾವೆ ಮುಂಗಾರ ಮಳೆ ಮೋಡ ಒತ್ತಾಗಿ ಮುಗಿಲಾಗೆ ನಿಂತಾವೆ ಮುತ್ತಾಗೆ ರೈತಾಪಿ ಹೈದರಿಗೆ ತೆರೆದಾವೆ ಹಾದಿ ನೋಡ ಚಿತ್ತಾರ ಬಿಡಿಸಾವೆ ಮುಂಗಾರ ಮಳೆ ಮೋಡ ಚಿತ್ತಾರ ಬಿಡಿಸಾವೆ ಮುಂಗಾರ ಮಳೆ ಮೋಡ ಈ ಗೀತೆಗೆ ಧ್ವನಿಯಾಗಿದ್ದಾರೆ ಬಿಆರ್ ಛಾಯಾ ಹಾಗೂ ಸಂಗಡಿಗರು. ಚಾಮುಂಡಿ ಬರುವಾಳು ದಿಟ್ಟೆ ಚಾಮುಂಡಿ ಬೆಟ್ಟ ಮನೆಗೆ ಬರಲಿಲ್ಲ ಒಡೆಯ ಮೈಯಗೆ ರುಚಿಯಿಲ್ಲ ಮಣ್ಣಿನ ಕೋಡಕ್ಕೆ ಉಣ್ಣೆಯ ಬಾಯ್ದಾರ ನಿನ್ನಿಂದ ನೀರ ತರಲಿಲ್ಲ ಮನಕ್ಕೆ ಬರಲಿಲ್ಲ ಒಡೆಯ ಮೈಯಗೆ ರುಚಿಯಿಲ್ಲ ಎತ್ತ ಹೋದನೆ ಗಂಡ ಯವ್ವ ಮನದೊಳಗೆ ಇಲಿಸುಂಡ ಎತ್ತ ಹೋದನೆ ಗಂಡ ಯವ್ವ ಮನದೊಳಗೆ ಇಲಿಸುಂಡ ತಡ ತಡಕಿ ತಾಳ ಎದೆ ಹತ್ತಿ ಉರಿಯುವುದೇ ಮನಕ್ಕೆ ಬರಲಿಲ್ಲ ಒಡೆಯ ಮೈಯಗೆ ರುಚಿಯಿಲ್ಲ ನೆತ್ತಿಯ ಮೇಲವನೇ ಮದನ ಹೊಟ್ಟೆಯ ತಳಗವನೇ ಎನ್ ಮೋಡಾಲ ಒಳಗೆ ಕೂಡಾಣವಾಗಿ ಮನಕ್ಕೆ ಬರಲಿಲ್ಲ ಒಡೆಯ ಮೈಯಗೆ ರುಚಿಯಿಲ್ಲ ಹುಟ್ಟಿದೆ ರೈತನಿ ಯಾರಿಗೆ ಕಾಡಿದೆ ಜನ್ಮ ಪೋರಾಡಿ ಹೊಳೆ ಹರಿದಂಗೆ ಮನಕ್ಕೆ ಬರಲಿಲ್ಲ ಒಡೆಯ ಮೈಯಗೆ ರುಚಿಯಿಲ್ಲ ಮಣ್ಣಿನ ಕೋಡಕ್ಕೆ ಉಣ್ಣೆಯ ಬಾಯ್ದಾರ ನಿನ್ನಿಂದ ನೀರ ತರಲಿಲ್ಲ ಮನಕ್ಕೆ ಬರಲಿಲ್ಲ ಒಡೆಯ ಮೈಯಗೆ ರುಚಿಯಿಲ್ಲ ಕಾದು ಕಬ್ಬಿಣವಾದೆ ಜೀವನೊಂದು ಬಂಧನವಾದೆ ಕಿಚ್ಚು ಮುಳ್ಳಾಗಿ ಚುಚ್ಚನ್ನ ಎದೆಯೊಳು ಮನಕ್ಕೆ ಬರಲಿಲ್ಲ ಒಡೆಯ ಮೈಯಗೆ ರುಚಿಯಿಲ್ಲ ಬಾಳಿಗೆ ಇದುವೇ ಬೇಲಿ